ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ. ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ. ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ ಸ್ವಲ್ಪ ಹೊತ್ತಿನಲ್ಲಿ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಸಂಯೋಜಿತ ಮೀನು ಕೃಷಿ ಕುರಿತು ದಕ್ಷಿಣ ಕನ್ನಡ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಬಳಿಕ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಧಾರಣೆ ಕೇಳುವಿರಿ. ಈಗ ದಕ್ಷಿಣ ಕನ್ನಡ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಶ್ರೋತೃಗಳೇ, ನಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಮೀನು ಕೃಷಿ ಅನ್ನುವಂಥದ್ದು ಪರಂಪರಾನುಗತವಾಗಿ ನಡೆದು ಬಂದಿರುವಂಥದ್ದು. ಈಗ ಒಳನಾಡಿನ ಮೀನು ಕೃಷಿ ಕೂಡ ಸಾಕಷ್ಟು ಪ್ರಚಲಿತದಲ್ಲಿ ಇದೆ. ಇಂಥ ಸಂದರ್ಭದಲ್ಲಿ ಮೀನು ಕೃಷಿಯ ಬಗ್ಗೆ ಹೆಚ್ಚು ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಹಾಗೆಯೇ ವಿಜ್ಞಾನಿಗಳು ಕೂಡ ಹೊಸ ಹೊಸ ರೀತಿಯ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಕೃಷಿಕರಿಗೆ ತಿಳಿಸಿಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಇದರ ಮೀನುಗಾರಿಕಾ ವಿಜ್ಞಾನಿ ಡಾಕ್ಟರ್ ಚೇತನ್ ಎನ್ ಅವರು. ಅವರು ಮುಖ್ಯವಾಗಿ ಸಂಯೋಜಿತ ಮೀನು ಕೃಷಿ ಮತ್ತು ನೀರಿನ ಗುಣಧರ್ಮದ ನಿರ್ವಹಣೆ ಅನ್ನುವ ವಿಷಯದ ಬಗ್ಗೆ ಈಗ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಚೇತನ್ ಅವರೇ. ನಮಸ್ತೆ ಸರ್. ಈಗ ಈ ಸಂಯೋಜಿತ ಮೀನು ಕೃಷಿ ಅನ್ನುವಂಥ ಒಂದು ಶಬ್ದದ ಬಗ್ಗೆ ಹೇಳಿದೆ, ಅದು ಏನು ಸಂಯೋಜಿತ ಮೀನು ಕೃಷಿ ಅಂತ? ಈಗ ಸಂಯೋಜಿತ ಮೀನು ಕೃಷಿ ಅಂತಂದಾಗ ಹಲವಾರು ತಳಿಗಳು ಒಟ್ಟಿಗೆ ಒಂದೇ ಕೊಳದಲ್ಲಿ ಸಾಕಾಣಿಕೆ ಮಾಡುವಂಥ ಪದ್ಧತಿಯನ್ನು ನಾವು ಸಂಯೋಜಿತ ಮೀನು ಕೃಷಿ ಅಂತ ಹೇಳ್ತೇವೆ. ಇದರಲ್ಲಿ ಕೆಲವು ತಳಿಗಳು ಆಹಾರದ ಪದ್ಧತಿಯ ಮೇಲೆ ಒಂದೇ ಕೊಳದಲ್ಲಿ ವಿವಿಧ ಸ್ಥಾನಗಳಲ್ಲಿ ಇರುತ್ತವೆ. ಅದನ್ನು ನಾವು ಹೆಚ್ಚಾಗಿ ಪದರಗಳು ಅಂತ ಹೇಳ್ತೇವೆ. ಮೇಲ್ಪದರ, ಮಧ್ಯಪದರ ಹಾಗೂ ತಳಪದರ ಅಂತ ಹೇಳ್ತೀವಿ. ಅಂದರೆ ಕೆಲವು ತಳಿಗಳು ಮೇಲಿನ ಪದರದಲ್ಲಿ ಇರುವಂತಹ ಪಾಚಿಯನ್ನೇ ಅವಲಂಬಿಸಿ ಬದುಕುವಂಥದ್ದು, ಕೆಲವು ತಳಿಗಳು ತಳದಲ್ಲಿ ಕೊಳೆತ ಪದಾರ್ಥಗಳಾಗಿರಬಹುದು, ಉಳಿದ ಆಹಾರ ಏನು ಮೇಲುಗಡೆಯಿಂದ ಬಂದಿರುತ್ತೆ ಅದರ ಮೇಲೆ ಅವಲಂಬಿತವಾಗಿ ಬೆಳೆಯುವಂಥ ತಳಿಗಳಾಗಿರ್ಬೋದು, ಕೆಲವು ತಳಿಗಳು ಮೇಲೆ ಕೆಳಗಡೆ ಎರಡೂ ಕೂಡ ಅವಲಂಬಿತವಾಗಿ ಬೆಳೆಯುವಂಥದ್ದು. ಈ ಮೂರು ತಳಿಗಳು ಬೇರೆ ಬೇರೆ ವಿಧವಾದಂಥ ಆಗಿದ್ದರೂ ಕೂಡ ಒಂದೇ ಕೊಳದಲ್ಲಿ ಒಂದೇ ಸಮಯದಲ್ಲಿ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಪದ್ಧತಿಯನ್ನು ನಾವು ಸಂಯೋಜಿತ ಮೀನು ಕೃಷಿ ಅಂತ ನಾವು ಹೇಳ್ತೀವಿ. ಈಗ ನೀವು ಬೇರೆ ಬೇರೆ ಪದರಗಳ ಬಗ್ಗೆ ಹೇಳಿದ್ರಿ. ಇಂಥ ಸಂದರ್ಭದಲ್ಲಿ ಈಗ ಯಾವ ಎಲ್ಲ ಜಲಸಂಪನ್ಮೂಲಗಳಲ್ಲೂ ಕೂಡ ಈ ರೀತಿಯ ಪದರಗಳು ಇರ್ತವ ಹೇಗೆ? ಈಗ ನಾವು ಹೆಚ್ಚಾಗಿ ಈ ಥರದ ಪದರಗಳನ್ನು ನಾವು ನಿಂತ ನೀರಲ್ಲಿ ಹೆಚ್ಚಾಗಿ ಕಾಣ್ತೇವೆ. ಒಂದು ಕೆರೆ ಇಲ್ಲ ಕೊಳ ಇರ್ಬೋದು, ಅಥವಾ ನಮ್ಮಲ್ಲಿ ಮಾಡಿರುವಂಥ ಸಣ್ಣ ಪುಟ್ಟದ ಏನು ಒಂದು ಶೇಖರಣಾ ಹೊಂಡಗಳಿರ್ಬೋದು, ಈ ಥರದಲ್ಲಿ ಹೆಚ್ಚಾಗಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ಪದರಗಳು ಅಂತ ಹೇಳಿದಾಗ ಅದು ಆಳದ ಮೇಲೆ ಕೂಡ ಅವಲಂಬಿತ ಆಗಿರುತ್ತೆ. ಈಗ ತುಂಬ ಆಳ ಇದ್ದರೆ ಎಲ್ಲ ಮೀನುಗಳು ತಳಭಾಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮೇಲ್ಗಡೆ ಇರುವಂಥ 2-3 ಮೀಟರ್ ಮಾತ್ರ ಉಪಯೋಗ ಮಾಡಿಕೊಳ್ಳುತ್ತೆ. ಕೆಲವು ತಳಿಗಳು ಸರ್ವಭಕ್ಷಕ ಮೀನುಗಳಾದರೆ ಸ್ವಲ್ಪ ತಳಭಾಗಕ್ಕೂ ಹೋಗಲಿಕ್ಕೆ ಸಾಧ್ಯ ಇರ್ತದೆ. ಇದೇ ನೀವು ಪದರಗಳನ್ನು ನಾವು ನದಿಯಲ್ಲಾಗಿರ್ಬೋದು, ಸಮುದ್ರಗಳಲ್ಲಾಗಿರ್ಬೋದು, ಅಥವಾ ಹರಿವಂಥ ಯಾವುದೇ ನದಿಗಳಲ್ಲಿ ನೀರಲ್ಲಿ ನೋಡಿದ್ರೂ ಕೂಡ ಕೇವಲ ಮೇಲಿನ ಪದರ ಮತ್ತು ತಳಪದರ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಸಮುದ್ರದಲ್ಲಿ ಅದು ವಿಭಿನ್ನವಾದಂಥ ವಾತಾವರಣ, ಅದನ್ನು ನಾವು ಇಲ್ಲಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಒಂದು ಒಳನಾಡು ಇದರಲ್ಲಿ ಬಂದಾಗ ಎಲ್ಲ ಜಲಸಂಪನ್ಮೂಲಗಳಲ್ಲಿ ಈ ಥರ ಪದರಗಳಿರುವುದು ಸರ್ವೇ ಸಾಮಾನ್ಯ. ಸರಿ, ಆದ್ದರಿಂದ ಈ ಪದರಗಳ ಬಗ್ಗೆ ಕೂಡ ನಾವು ಗಮನವನ್ನು ಹರಿಸಬೇಕಾಗ್ತದೆ ಅನ್ನುವಂಥದ್ದು. ಈಗ ನಾವು ಒಂದು ಮೀನು ಕೃಷಿಯನ್ನು ಮಾಡಬೇಕಿದ್ರೆ ಮೀನು ಕೃಷಿಯ ಒಂದು ಸ್ಥಳದ ಆಯ್ಕೆಯನ್ನು ನಾವು ಮಾಡಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಈ ಜಲಸಂಪನ್ಮೂಲದ ಆಧಾರದ ಮೇಲೆ ಇದನ್ನು ಆಯ್ಕೆ ಮಾಡಬೇಕಾಗ್ತದ ಹೇಗೆ ಅದು? ಈಗ ನಾವು ಜಲಸಂಪನ್ಮೂಲ ಪ್ರಕಾರನೇ ಒಂದು ಮೀನು ಕೃಷಿಯನ್ನು ಮಾಡಿದ್ರೆ ನಮಗೆ ಹೆಚ್ಚು ಲಾಭದಾಯಕ. ಯಾಕಂದರೆ ಕೆಲವಲ್ಲಿ ಈಗ ಕರಾವಳಿ ಭಾಗದಲ್ಲಿರುವಂಥ ವಾತಾವರಣ ವಿಭಿನ್ನವಾಗಿರುತ್ತೆ, ಅದೇ ನಮ್ಮ ಘಟ್ಟದ ಪ್ರದೇಶದಲ್ಲಿರುವಂಥ ವಾತಾವರಣ ವಿಭಿನ್ನವಾಗಿರುತ್ತೆ. ಅದರ ಮುಖಾಂತರ ನಾವು ಹೇಳಿದ್ರೆ ಕೆಲವರು ಘಟ್ಟದ ಪ್ರದೇಶದಲ್ಲಿದ್ದಾಗ ಕೆರೆಗಳಿಂದಾಗಿರ್ಬೋದು, ಜಲಾಶಯಗಳಿಂದ ನೀರನ್ನು ತೆಗೆದು ಅಥವಾ ಕೊಳವೆ ಬಾವಿಗಳಿಂದ ತೆಗೆದು ಮೀನು ಕೃಷಿಯನ್ನು ಹೆಚ್ಚಾಗಿ ಮಾಡೋದು. ದಕ್ಷಿಣ ಕನ್ನಡದಲ್ಲಿ ಮಣ್ಣು ವಿಭಿನ್ನವಾಗಿರೋದ್ರಿಂದ ನಾವಿಲ್ಲಿ ಏನು ಮಾಡ್ತೇವೆ, ಹರಿವಂಥ ನದಿಗಳಿಂದ ತೆಗಿತೇವೆ, ಇಲ್ಲ ಜರಿಗಳಿಂದ ತೆಗಿತೇವೆ, ಇಲ್ಲ ಅಂತಂದರೆ ಹೆಚ್ಚಾಗಿ ಬಾವಿಗಳಿಂದ ತೆಗೆಯುವಂಥ ನೀರು. ಪ್ರತಿಯೊಂದು ಜಲಸಂಪನ್ಮೂಲದಲ್ಲಿ ಅದರದೇ ಆದಂಥ ಗುಣಧರ್ಮಗಳೇ ಇರೋದು. ಈಗ ಕೆರೆಯಲ್ಲಿ ಇರುವಂಥದ್ದು ಕೊಳವೆ ಬಾವಿಯಲ್ಲಿ ಇರೋದಿಲ್ಲ, ಕೊಳವೆ ಬಾವಿಯಲ್ಲಿ ಇರೋದು ಹರಿವ ನದಿಯಲ್ಲಿ ಇರೋದಿಲ್ಲ. ಸೊ ಇದರ ಮುಖಾಂತರ ನಾವು ಮಾಡೋದಾದರೆ ನಮಗೆ ಯಾವ ಜಲಸಂಪನ್ಮೂಲದಿಂದ ನೀರು ತೆಗೆದಿರ್ತೇವೆ ಅದರ ಪ್ರಕಾರ ನಾವು ಮೀನು ಕೃಷಿಯನ್ನು ಮಾಡಲಿಕ್ಕೆ ಹೆಚ್ಚು ಲಾಭದಾಯಕ ಆಗುತ್ತೆ. ಈಗ ಹರಿವ ನೀರಲ್ಲಾದರೆ ನಮಗೆ ಅದರಲ್ಲಿ ಬೇಕಾಗಿರುವ ಪೋಷಕಾಂಶಗಳಾಗಿರ್ಬೋದು, ಅದಕ್ಕೆ ಬೇಕಾಗಿರುವಂಥ ನೈಸರ್ಗಿಕ ಆಹಾರ ಇರ್ಬೋದು, ಇದೆಲ್ಲ ಹೆಚ್ಚಾಗಿರೋದು. ಅದೇ ನಾವು ಕೊಳವೆ ಬಾವಿಯಲ್ಲಿ ಯೋಚನೆ ಮಾಡಿದಾಗ ಅದರಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಮತ್ತೊಮ್ಮೆ ಅದಕ್ಕೆ ಬೇಕಾಗಿರುವಂಥ ಸೂಕ್ತವಾದಂಥ ನಿರ್ವಹಣೆ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಸ್ಥಳದ ಆಯ್ಕೆ ಒಂದು ಮೀನು ಕೃಷಿಯಲ್ಲಿ, ವೈಜ್ಞಾನಿಕ ಮೀನು ಕೃಷಿಯಲ್ಲಿ ಹೆಚ್ಚು ಮಹತ್ವ ವಹಿಸುತ್ತೆ. ಈಗ ನೀವು ವೈಜ್ಞಾನಿಕ ಮೀನು ಕೃಷಿ ಅಂತ ಹೇಳಿದ್ದೀರಿ, ಈ ವೈಜ್ಞಾನಿಕ ಮೀನು ಕೃಷಿಗೆ ಸ್ಥಳದ ನಿರ್ಮಾಣ ಮತ್ತು ನಿರ್ವಹಣೆ ಮಾಡುವಂಥದ್ದು ಹೇಗೆ ಇದು? ಈಗ ವೈಜ್ಞಾನಿಕ ಕೃಷಿಯಲ್ಲಿ ನಾವು ಹೇಳುವಂಥ ಇದರಲ್ಲಿ ನಾವು ಮೊಟ್ಟ ಮೊದಲಿಗೆ ಹೇಳುವಂಥದ್ದು ಹೊಂಡದ ಆಳ ಬಗ್ಗೆ. ಹಲವಾರು ಕೃಷಿಕರು ಇದರಲ್ಲಿ ಸ್ವಲ್ಪ ಏನು ಅವ್ರದ್ದು ಏನು ಪಾಯಿಂಟ್ ಆಫ್ ವ್ಯೂ ಇರುತ್ತೆ ಬೇರೆ ಇರುತ್ತೆ. ಕೃಷಿ ಹೊಂಡಗಳನ್ನು ಉಪಯೋಗಿಸ್ಕೊಂಡಾಗ ಕೆಲವು ಸರಿ ಏನಾಗುತ್ತೆ, ಆಳ ತುಂಬ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಇದನ್ನು ಮೀನು ಕೃಷಿಗೆ ಉಪಯೋಗಿಸ್ಬೋದಾ ಇಲ್ಲ ಅನ್ನೋ ಒಂದು ಅವರಲ್ಲಿ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಈಗ ಒಂದು ಮೀನು ಕೃಷಿಗೆ ಅಂತ ಒಂದು ಹೊಂಡವನ್ನು ಮಾಡ್ತಿದ್ದಾಗ ನಾವು ಹೆಚ್ಚಾಗಿ ಹೇಳುವರ್ದು 1.5-2 ಮೀಟರ್ ಆಳವನ್ನು ಇಟ್ಕೊಳ್ಬೇಕು. ಅದು ಇದ್ದರೆ ಅಷ್ಟು ಮೀನುಗಾರಿಕೆಗೆ ಸೂಕ್ತವಾದದ್ದು, ಅದಕ್ಕಿಂತ ಹೆಚ್ಚಾಗಿ ಅವಶ್ಯಕತೆ ಇಲ್ಲ. ಎರಡನೇದಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಮಣ್ಣಿಗೆ ನೀರನ್ನು ಹಿಡಿದಿರುವಂಥ ಶಕ್ತಿ ಇಲ್ಲ. ಸೊ ಅದಕ್ಕೋಸ್ಕರ ನೀರು ಬಸ್ದೋಗುತ್ತೆ. ಆ ಬಸ್ದೋಗೋದನ್ನು ನಾವು ನಿಲ್ಲಿಸ್ಲಿಕ್ಕೋಸ್ಕರ ನಾವೇನು ಮಾಡ್ತೀವಿ, ಪ್ಲಾಸ್ಟಿಕ್ ಒದಕೆಯನ್ನು ಹಾಕ್ತೀವಿ, ಸಿಮೆಂಟ್ ತೊಟ್ಟಿಯನ್ನು ಮಾಡ್ತೇವೆ. ಈ ಒಂದು ಇದರಲ್ಲಿ ಮಾಡಿದಾಗ ನಾವು ಮೀನುಗಾರಿಕೆಯನ್ನು ಅದೇ ರೀತಿಯಾಗಿ ನಾವು ಬದಲಾವಣೆಯನ್ನು ಮಾಡಬೇಕಾಗ್ತದೆ. ಯಾಕಂದರೆ ನೈಸರ್ಗಿಕವಾಗಿ ಒಂದು ಮೀನು ಬೆಳಿಬೇಕು ಅಂದರೆ ನೀರು, ಮಣ್ಣು, ಗಾಳಿ ಮೂರೂ ಅಂಶಗಳು ಮುಖ್ಯ. ಹೌದು. ಆದರೆ ಇಲ್ಲಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿದಾಗ ಅಥವಾ ನಾವು ಸಿಮೆಂಟ್ ತೊಟ್ಟಿಯನ್ನು ಮಾಡಿದಾಗ ಮಣ್ಣನ್ನು ನಾವು ಬೇರ್ಪಡಿಸಿರ್ತೇವೆ, ಗಾಳಿ ಮತ್ತು ನೀರು ಮಾತ್ರ ಇರ್ತದೆ. ಅದಕ್ಕೋಸ್ಕರ ಈ ಮೂರನ್ನು ಸೇರಿಸೋಸ್ಕರ ನಾವೇನು ಮಾಡ್ತೀವಿ, ಪ್ಲಾಸ್ಟಿಕ್ ಹೊದಿಕೆ ಹಾಕಿದ ನಂತರ ಕೂಡ ಅದರ ಮೇಲೆ ಮಣ್ಣು ಹಾಕುವಂಥ ಏನು ಪದ್ಧತಿ ಇರ್ಬೋದು, ಅರ್ಧ ಅಡಿ ಕೆಂಪು ಮಣ್ಣು ಅಥವಾ ಜೇಡಿ ಮಣ್ಣನ್ನು ಹಾಕೋದು ಸೂಕ್ತ ಆಗಿರುತ್ತೆ. ಇದರ ನಂತರ ನೀರು ಮತ್ತು ಗಾಳಿ ಈಗಾಗಲೇ ಸರ್ವೇ ಸಾಮಾನ್ಯ ನಾವು ಯಾವ ನೀರನ್ನು ತೊಗೊಂಡಿರ್ತೀವಿ ಯಾವ ಜಲಸಂಪನ್ಮೂಲದಿಂದ ಅದರ ಪ್ರಕಾರ ನಾವು ಮಾಡಲಿಕ್ಕಾಗ್ತದೆ. ಇದರ ಜೊತೆಗೆ ನಿರ್ವಹಣೆ ಅಂತ ಬಂದಾಗ ಅದರಲ್ಲಿರುವಂಥ ರಸಸಾರ ಎಷ್ಟಿದೆ, ಸಾರಜನಕ ಎಷ್ಟಿದೆ, ಈ ಎಲ್ಲ ಅಂಶಗಳನ್ನು ನೋಡಿ ನಾವು ನೈಸರ್ಗಿಕ ಆಹಾರವನ್ನು ಬೆಳೆಸಲಿಕ್ಕೆ ಸಾಧ್ಯ. ಯಾಕಂದರೆ ನೈಸರ್ಗಿಕ ಆಹಾರ ಪ್ರತಿಯೊಂದು ಮೀನಿಗೂ ಮುಖ್ಯ. ಅದರ ಆಧಾರದ ಮೇಲೆ ಮೀನುಗಳು ಆರೋಗ್ಯವಾಗಿ ಜೀವಂತವಾಗಿ ಅಥವಾ ಹೆಚ್ಚಿನ ಬೆಳವಣಿಗೆ ಕಡಿಮೆ ಅವಧಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ. ಇದಕ್ಕೋಸ್ಕರ ಈ ನಿರ್ವಹಣೆ ಕೂಡ ಮುಖ್ಯ. ಈಗ ನಮ್ಮಲ್ಲಿ ಮಣ್ಣಲ್ಲಿ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾವು ಹೆಚ್ಚಾಗಿ ಸುಣ್ಣವನ್ನು ಉಪಯೋಗಿಸ್ತೇವೆ. ಸೊ ಸುಣ್ಣವನ್ನು ಉಪಯೋಗಿಸೋದ್ರಿಂದ ಕೂಡ ನಾವು ಮೀನು ಕೃಷಿಯನ್ನು ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಯಾಕಂದರೆ ನೀರಲ್ಲಿ ಕೂಡ ಪಿ ಎಚ್ ಕಡಿಮೆ ಇರ್ತದೆ, ನಾವು ಅದನ್ನು ಜಾಸ್ತಿ ಮಾಡಬೇಕು. ಎಷ್ಟು ಕಡಿಮೆ ಇರ್ತದೆ ಅದ್ರ ಪ್ರಮಾಣ ನೋಡಿ ನಾವು ಮಾಡಲಿಕ್ಕಾಗುತ್ತೆ. ಈಗ ಪಿ ಎಚ್ ಏನಂತ ಹೇಳಿದಾಗ ನಾವು ಮೀನು ಕೃಷಿಯಲ್ಲಿ 6.5-8.5 ಒಳಗಡೆ ಅದನ್ನು ನಿರ್ವಹಣೆ ಮಾಡಬೇಕು. ಹಲವಾರು ಜಾಗಗಳಲ್ಲಿ 5 ಕಡಿಮೆ ಇರುತ್ತೆ. ಇದನ್ನು ನಾವು ಹೆಚ್ಚು ಮಾಡಲಿಕ್ಕೆ ನಾವು ಸುಣ್ಣವನ್ನು ಬಳಕೆ ಮಾಡಿ ಇದನ್ನು ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ. ಈ ಥರದ ನಿರ್ವಹಣೆಗಳಿಂದ ನಾವೇನು ಮಾಡ್ತೇವೆ, ಮೀನು ಕೃಷಿಗೆ ಆ ಸ್ಥಳದ ಆಯ್ಕೆಯೊಂದಿಗೆ ಈ ನೀರಿನ ಗುಣಧರ್ಮಗಳೊಂದಿಗೆ ಅದನ್ನು ಯಶಸ್ವಿಯಾಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಆಳದ ಬಗ್ಗೆ ಹೇಳಿದ್ರಿ, ಉದ್ದ ಅಗಲಕ್ಕೂ ಏನಾದರೂ ಕೂಡ ಈಗ ಕೊಳದ್ದು ಇಷ್ಟೇ ಅಂತ ಏನಾದರೂ ಇರುತ್ತಾ ಹೇಗೆ? ಉದ್ದ ಅಗಲದ ಸಮಸ್ಯೆ ಬರೋದಿಲ್ಲ. ಯಾಕಂದರೆ ನಮ್ಮ ಕರಾವಳಿ ಭಾಗಕ್ಕೆ ಯೋಚನೆ ಮಾಡಿದಾಗ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಎಷ್ಟು ಜಾಗ ಇದೆ ಅದನ್ನು ಮಾತ್ರ ನಾವು ಯೋಚನೆ ಮಾಡಿ. ಯಾಕಂದರೆ ನಮ್ಮಲ್ಲಿ ಅಪಾರವಾದಂಥ ಜಾಗ ಇಲ್ಲ. ಇದನ್ನೇ ನಾವು ಹೋಲಿಕೆ ಮಾಡಿದ್ರೆ ಘಟ್ಟದ ಪ್ರದೇಶದಲ್ಲಿ ಅಲ್ಲಿ 1 ಕೂಡ ಮಾಡ್ತಾರೆ, 100 ಕೂಡ ಒಂದೇ ಹೊಂಡವನ್ನು ಮಾಡ್ತಾರೆ. ಅದೇ ಪದ್ಧತಿಯನ್ನು ನಾವಿಲ್ಲಿ ಅಳವಡಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಇರುವಂಥ ಸ್ಥಳದಲ್ಲೇ ಉದ್ದ ಅಗಲ ಇದನ್ನು ಅವರ ಜಾಗ ಅನುಗುಣವಾಗಿ ಮಾಡಿದ್ರೆ ಆಗುತ್ತೆ. ಆದರೆ ಹೆಚ್ಚಾಗಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕೋದ್ರಿಂದ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಶೇಪಲ್ಲಿ ಕರೆಕ್ಟಾಗಿ ಇಟ್ಕೊಂಡ್ರೆ, ಏಕೆಂದರೆ ಶೀಟ್ ಕರೆಕ್ಟಾಗಿ ಸ್ಪ್ರೆಡ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ತೇವೆ. ಆದರೆ ಆಳ ನಾವು 2 ಹೆಚ್ಚು ಅವಶ್ಯಕತೆ ಇಲ್ಲ. ಇಲ್ಲ, ಈಗ ನೀವು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕುವಂಥದ್ದು ಹೇಳಿದ್ರಿ. ಈ ಪ್ಲಾಸ್ಟಿಕ್ ಹೊದಿಕೆ ಹಾಕಿದಂಥ ಕೊಳ ಮತ್ತು ಸಾಮಾನ್ಯವಾದಂಥ ನಮ್ಮ ನೈಸರ್ಗಿಕ ಕೊಳ ಅಂತ ಏನು ಕರಿತೀವಿ, ಇದೆರಡರಲ್ಲೂ ಕೂಡ ಮೀನಿನ ಉತ್ಪಾದನೆಯಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬರ್ತದೆ ಹೇಗೆ? ಬಂದೇ ಬರ್ತದೆ. ಯಾಕಂದರೆ ನಾನು ಮೊದಲೇ ತಿಳಿಸಿದ ಹಾಗೆ ನೈಸರ್ಗಿಕವಾಗಿ ಒಂದು ಮೀನು ಬೆಳಿಬೇಕು ಅಂದರೆ ನೀರು, ಮಣ್ಣು, ಗಾಳಿ ಮೂರು ಕೂಡ ಮುಖ್ಯ ಆಗಿರ್ತದೆ. ಯಾವಾಗ ನಾವು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕ್ತೇವೆ, ಮಣ್ಣನ್ನು ಬೇರ್ಪಡಿಸಿದಾಗ ಅದರಲ್ಲಿ ಬೇಕಾಗಿರುವಂಥ ಏನು ರಿಯಾಕ್ಷನ್ ಏನಿದೆ ಅದು ಅಲ್ಲಿಗೆ ನಿಂತು ಹೋಗ್ತದೆ. ಅದಕ್ಕೋಸ್ಕರ ನಾವು ಮಣ್ಣು ಮತ್ತು ನೀರನ್ನು ಯಾಕೆ ನಾವು ಒಟ್ಟಿಗೆ ಸೇರಿಸಬೇಕು ಅಂತಂದರೆ, ನೀರಲ್ಲಿ ಇರುವಂಥ ಹಲವಾರು ಪೋಷಕಾಂಶಗಳನ್ನು ಪಡೆಯೋದು ಮಣ್ಣಿನ ಮುಖಾಂತರ. ಕೆಲವು ಆಹಾರದ ಪದಾರ್ಥಗಳು ಕೊಳಿಲಿಕ್ಕೆ ಸಾಧ್ಯ ಆಗೋದು ಮಣ್ಣಿಂದ. ಮೀನು ಬಿಡುವಂಥ ತ್ಯಾಜ್ಯವನ್ನು ಕೂಡ ಕರಗಿಸ್ಲಿಕ್ಕೆ ಮಣ್ಣು ಸಹಾಯ ಆಗುತ್ತೆ. ಯಾವಾಗ ನಾವು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕ್ತೇವೆ, ಇದೆಲ್ಲವನ್ನು ನಿಲ್ಲಿಸ್ಲಿಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ. ಆವಾಗ ಮಣ್ಣು ಮತ್ತು ನೀರಿನ ಮಧ್ಯೆ ಯಾವುದೇ ಥರದ ಸಂಬಂಧ ಇಲ್ಲದಾಗ ಈ ವೇಸ್ಟ್ ಆಗಿರೋವಂಥದ್ದು ತ್ಯಾಜ್ಯ ಏನು ಮೀನಿಂದ ಬಂದಿರ್ಬೋದು, ಉಳಿದಂಥ ಆಹಾರ ಇರ್ಬೋದು, ಇದರೆಲ್ಲದಿಂದ ಅಲ್ಲಿ ರೋಗ ಬರಲಿಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೋಸ್ಕರ ನಾವು ಪ್ಲಾಸ್ಟಿಕ್ ಹೊದಿಕೆ ಹಾಕಿದರೂ ಕೂಡ ಅದರ ಮೇಲೆ ಕಡಿಮೆ ಅಂದರೆ 1/2 ಮಣ್ಣನ್ನು ಹಾಕಿದರೆ ಬೆಳವಣಿಗೆ ಹೆಚ್ಚಾಗ್ತದೆ. ಇದರ ಜೊತೆಗೆ ಮೀನಿಗೆ ಬೇಕಾಗಿರುವಂಥ ಹಲವಾರು ಪೋಷಕಾಂಶಗಳಿದೆ. ನಾವು ಹೆಚ್ಚಾಗಿ ಜಿಂಕ್ ಬಗ್ಗೆ ಮಾತಾಡ್ತೇವೆ. ಈಗ ನಾವು ಹೊಳೆ ಮೀನನ್ನು ಮತ್ತು ಸಮುದ್ರದ ಮೀನನ್ನು ಎರಡನ್ನೂ ಹತ್ತಿರ ಇಟ್ಕೊಂಡು ಅದನ್ನು ವಾಸನೆಯನ್ನು ನೋಡಿದಾಗ ಎರಡರಲ್ಲೂ ವಿಭಿನ್ನವಾಗಿರುತ್ತೆ. ಅದಕ್ಕೆ ಕಾರಣ ಅದರ ಮಣ್ಣಿನ ಅಂಶ. ಜಿಯೋಸ್ಮಿನ್ ಅಂತ ಏನಿದೆ, ಜಿಯೋಸ್ಮಿನು ಮಣ್ಣಲ್ಲಿ ಹೆಚ್ಚಿರ್ತದೆ. ಆ ಒಂದು ಸ್ಮೆಲ್ಲು ನಮಗೆ ಒಳನಾಡು ಮೀನಲ್ಲಿ ಹೆಚ್ಚು ಕಾಣಿಸ್ತದೆ. ಅದಕ್ಕೋಸ್ಕರ ಸಮುದ್ರ ಮೀನಿಗೂ ಮತ್ತು ಹೊಳೆ ಮೀನಿಗೂ ವ್ಯತ್ಯಾಸ ಜಾಸ್ತಿ ಇರೋದು. ಇದರ ಏನು ಅವಲಂಬನೆ ಏನಿದೆ ಮಣ್ಣಿನ ಮೇಲೆ ಅಥವಾ ನೀರಿನ ಮೇಲೆ, ಅದರೊಂದಿಗೆ ಮೀನಿನ ಕೃಷಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದರೆ, ಈಗ ನಾವು ಪ್ಲಾಸ್ಟಿಕ್ ಹೊದಿಕೆಯನ್ನು ಹೊದಿಸಿದ್ರೂ ಕೂಡ ಸಾಕಷ್ಟು ರೀತಿಯಲ್ಲಿ ಒಳ್ಳೆಯ ಉತ್ಪಾದನೆಯನ್ನು ಪಡಿಬಹುದು. ಅದರಲ್ಲಿ ಕೂಡ ಈಗ ಕೃಷಿ ಹೊಂಡಗಳನ್ನು ನಾವು ಹೆಚ್ಚಾಗಿ ಉದಾಹರಣೆಗೆ ತಗೊಂಡಾಗ ಅವರಲ್ಲಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕೋದು ಸರ್ವೇ ಸಾಮಾನ್ಯ. ಅದರ ಪ್ಲಾಸ್ಟಿಕ್ ಹೊದಿಕೆ ಮೇಲೆ 1/2 ಮಣ್ಣು ಹಾಕೋದ್ರಿಂದ ಮೀನು ಕೃಷಿಗೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ನೀರು ಕೂಡ ಶುದ್ಧಿಯಾಗಿ ಇರಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ನಾವು ಅದನ್ನು ಸ್ಪ್ರಿಂಕ್ಲರ್ಸ್ ಆಗಿರ್ಬೋದು, ಸ್ಪ್ರೇಯರ್ಸ್ಗಾಗಿ ನಾವು ಉಪಯೋಗಿಸ್ತೇವೆ. ಆ ಟೈಮಲ್ಲಿ ಬೇಡವಾದಂಥ ವಸ್ತುಗಳು ಕೆಳಗಡೆ ಸೆಟ್ಲಾಗಿ ಅದು ಫಿಲ್ಟರ್ಗಾಗಿರ್ಬೋದು ಇದರಲ್ಲಿ ಕ್ಲಾಗ್ ಆಗೋದನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಮುಖ್ಯವಾಗಿ ನೀವು ಹೇಳ್ತಾ ಇರುವಂಥ ಸಂಯೋಜಿತ ಮೀನು ಕೃಷಿಯ ಬಗ್ಗೆ ಬರುವುದಾದರೆ ಅದರಲ್ಲಿ ನೀರಿನ ಗುಣಧರ್ಮ, ಅದರ ಮುಖ್ಯ ಪ್ರಾಮುಖ್ಯತೆಯ ಬಗ್ಗೆ ಹೇಳಿ. ಈಗ ನೀರಿನ ಗುಣಧರ್ಮ ಅಂತ ಹೇಳಿದಾಗ, ಒಂದು ಆರೋಗ್ಯಕರವಾದಂಥ ಮೀನು ಬೆಳವಣಿಗೆ ಆಗಬೇಕು ಅಂತಂದರೆ, ನಾನು ಮೊದಲೇ ಹೇಳಿದಾಗ ಪಿ ಎಚ್ 6.5-8.5 ಇರಬೇಕು. ಕರಗಿದ ಆಮ್ಲಜನಕ ಕಡಿಮೆ ಅಂದರೂ 5 PPM ಇರಬೇಕು, ಅಥವಾ mg/L ಹೇಳ್ತೇವೆ. ಆದರೆ ಹೆಚ್ಚು ಕೂಡ ಇರಬಾರ್ದು, 10 ನಾವು ಇಟ್ಕೋಬೋದು. ಅದಕ್ಕಿಂತ ಹೆಚ್ಚಾದರೆ ನಾವು ಗ್ಯಾಸ್ ಬಬಲ್ ಡಿಸೀಸ್ ಅಂತ ಹೇಳ್ತೇವೆ. ಅಂದರೆ ಸಿಕ್ಕಾಪಟ್ಟೆ ಏನಾದರೂ ಆಮ್ಲಜನಕ ಜಾಸ್ತಿ ಆಯಿತು ಅಂದರೆ ಅದು ಮೀನಿಗೆ ಆಹಾರ ಏನು ಸೇವನೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಥವಾ ಉಸಿರಾಡಲಿಕ್ಕೆ ಸಮಸ್ಯೆ ಆಗ್ತದೆ. ಈಗ ನಮಗೂ ಕೂಡ ಹೇಗೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆದರೆ ಅದು ನಮಗೆ ಸಮಸ್ಯೆ ಆದ ಹಾಗೆ ಪ್ರಾಣಿಗಳಲ್ಲಿ ಕೂಡ ಇರ್ತದೆ. ಸೊ ಇದರ ನಂತರ ನಮಗೆ ಬರೋವಂಥದ್ದು ಒಂದು ಹಾರ್ಡ್ನೆಸ್ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮಲ್ಲಿ ಇದು ತುಂಬ ಮುಖ್ಯ ಆಗಿರುತ್ತೆ. ಯಾಕಂದರೆ ನಮ್ಮಲ್ಲಿ ಒಂದು ಸ್ವಲ್ಪ ಲ್ಯಾಟ್ರಾಯ್ಡ್ ಸಾಯಿಲ್ಸ್ ಅಂತ ನಾವು ಏನು ಹೇಳ್ತೀವಿ ಇದ್ರೆ ಇರೋದ್ರಿಂದ. ಸೊ ಇದನ್ನು ಇಂಪ್ರೂವ್ ಮಾಡಲಿಕ್ಕೋಸ್ಕರ ಕೂಡ ಮಿನಿಮಮ್ ಒಂದು 250 to 300 ಇಟ್ಕೊಂಡ್ರೆ ನಮಗೆ ಸರಿಯಾಗ್ತದೆ. ಈ ಇದರಲ್ಲಿ ಬೇಸಿಕ್ ಇದರಲ್ಲಿ ನಾವು ಹೇಳೋವಂಥದ್ದು. ಈಗ ಇನ್ನೂ ಡೀಟೇಲಲ್ಲಿ ಹೋದರೆ ನ್ಯೂಟ್ರಿಯೆಂಟ್ ಲೆವೆಲ್ಸಲ್ಲಿ ಹೋದಾಗ ನೈಟ್ರೋಜನ್ ಲೆವೆಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇಟ್ಕೋಬೇಕಾಗತ್ತೆ. ಯಾಕಂದರೆ ಅಮೋನಿಯಾ ಬೇಗ ಇಲ್ಲಿ ಪಾಯ್ಸನಸ್ ಆಗಿರುತ್ತೆ, ವಿಷಕಾರಿ ಆಗಿರೋದ್ರಿಂದ ಮೀನುಗಳಿಗೆ ಬೇಗ ಇದು ಉಸಿರಾಡೋ ತೊಂದರೆ ಆಗಿರ್ಬೋದು ಅಥವಾ ಉಸಿರಾಟದ ಗಿಲ್ಸ್ ಏನಿದೆ ಅದನ್ನು ಕಟ್ ಮಾಡುವಂಥದ್ದಾಗಿರ್ಬೋದು, ಈ ಥರದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಒಂದು ನ್ಯೂಟ್ರಿಯೆಂಟ್ಸ್ನ ರೆಡ್ಯೂಸ್ ಮಾಡ್ಕೊಂಡು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಯಾವಾಗ ಅಂತಂದರೆ ನಾವು ಪಿ ಎಚ್ಅನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ರೆ. ಪಿ ಎಚ್ನ ನಾವು ಉತ್ಪಾದನಾ ಸೂಚ್ಯಾಂಕ ಅಂತ ಹೇಳ್ತೇವೆ. ಅದು ಒಂದು ಬ್ಯಾಲೆನ್ಸ್ ಮಾಡಿದರೆ ನಮ್ಮದು ಎಂಟೈರ್ ಏನಿದೆ ನಮ್ಮದು ಮೀನುಗಾರಿಕೆ ವೈಜ್ಞಾನಿಕ ಮೀನುಗಾರಿಕೆ ಏನಿದೆ ಅದು ಸೂಕ್ತವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಪಿ ಎಚ್ಅನ್ನು ನಾವು ಮೊದಲಿಗೆ ನೀವು ಹೇಳಿದಂಥ ಒಂದು ಲೆವೆಲಿಗೆ ತಂದರೆ ಸಾಕು ಅಥವಾ ಆಗಾಗ ನೋಡ್ತಾ ಇರಬೇಕಾಗ್ತದೆ? ಈಗ ನಮ್ಮ ವೈಜ್ಞಾನಿಕ ಮೀನು ಕೃಷಿಯಲ್ಲಿ ನಾವು ಮೊದಲಿಗೆ ಬರುವಂಥ ಸಮಸ್ಯೆ ಅಂತಂದರೆ ಹಲವಾರು ಕೃಷಿಕರು ತಿಳಿದಿರೋದು ಏನಂದರೆ ನೀರು ಪದೇ ಪದೇ ತೆಗೀತಿರಬೇಕು ಅಂತ. ಅದರ ಅವಶ್ಯಕತೆ ಇಲ್ಲ. ಈಗ ನೀರನ್ನು ಸರಿಯಾದ ರೀತಿಯಲ್ಲಿ ನಾವು ಅದರ ಗುಣಧರ್ಮವನ್ನು ನಾವು ಕಾಪಾಡಿಕೊಂಡ್ರೆ ನೀರನ್ನು ಬದಲಾವಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮೊದಲಿಗೆ ಒಮ್ಮೆ ನೀರನ್ನು ಕೊಳದಲ್ಲಿ ತುಂಬಿಸಿದಾಗ ಅದರ ಪಿ ಎಚ್ಅನ್ನು ನಾವು ಚೆಕ್ ಮಾಡಿದಾಗ ಅದು ಕಡಿಮೆಯೇ ಇರ್ತದೆ, ಹೆಚ್ಚಾಗಿ ಕರಾವಳಿ ಭಾಗದಲ್ಲಿ ಕಡಿಮೆಯೇ ಇರ್ತದೆ. ಸೊ ಅದಕ್ಕೆ ಬೇಕಾಗಿರೋದು ಸುಣ್ಣ ಇದೆ, ಅದನ್ನು ನಾವು ಉಪಯೋಗಿಸೋದನ್ನು ಅದನ್ನು ಬ್ಯಾಲೆನ್ಸ್ ಮಾಡಿದರೆ 15 ದಿನಕ್ಕೋ ಅಥವಾ ತಿಂಗಳಿಗೊಮ್ಮೆನೋ ಒಮ್ಮೆ ಚೆಕ್ ಮಾಡಿದಾಗ, ಈಗ ಅದನ್ನು ಚೆಕ್ ಮಾಡಲಿಕ್ಕೆ ಲಿಟ್ಮಸ್ ಪೇಪರ್ ಎಲ್ಲ ಈಗ ಸಿಗುತ್ತೆ, ಅದನ್ನು ಎಲ್ಲೂ ತೊಗೊಂಡೋಗೋ ಅವಶ್ಯಕತೆ ಇಲ್ಲ, ನೀರನ್ನು ತೊಗೊಂಡೋಗಿ ಪರೀಕ್ಷೆ ಮಾಡಿಸ್ಬೇಕಂತ ಅವಶ್ಯಕತೆ ಇಲ್ಲ. ಅದನ್ನು ನೋಡಿದಾಗ ಎಷ್ಟು ಜಾಸ್ತಿ ಇರುತ್ತೆ ಎಷ್ಟು ಕಡಿಮೆ ಇರುತ್ತೆ ಅಂತ ನೋಡಿ ನಾವು ಸುಣ್ಣವನ್ನು ಹಾಕ್ಕೋಬೋದು. ತುಂಬ ವ್ಯತ್ಯಾಸ ಬರುವಂದು ಹೆಚ್ಚಾಗಿ ಅಂತಂದರೆ ಗುಡ್ಡಗಾಡಿನ ಪ್ರದೇಶದ ಪಕ್ಕದಲ್ಲಿರುವಂಥ ಕೃಷಿಕರಿಗೆ, ಯಾಕಂದರೆ ಇದರಲ್ಲಿ ವ್ಯತ್ಯಾಸ ಹೆಚ್ಚಾಗ್ತದೆ ಅವರಿಗೆ. ಆ ಒಂದು ಸಮಯದಲ್ಲಿ ಅವರೇ ತಾನಾಗಿ ಒಂದು 2 ತಿಂಗಳಿಗೊಂದು ಸರಿ ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವು ಹೇಳಿದ್ರಿ ಪದೇ ಪದೇ ನೀರನ್ನು ನಾವು ಅದರಿಂದ ತೆಗೆದು ಹೊಸ ನೀರನ್ನು ಸೇರಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಹಾಗಿದ್ರೆ ನೀರು ಕಲುಷಿತಗೊಳ್ಳುವುದನ್ನು ತಿಳ್ಕೊಳ್ಳುವಂಥದ್ದು ಹೇಗೆ ಇದು? ಈಗ ರೈತರಿಗೆ ಈ ಒಂದು ಸುಲಭವಾದಂಥ ವಿಧಾನ ಅಂದರೆ, ಒಂದು ಈಗ ಮೀನು ಕೃಷಿಯನ್ನೇ ಮಾಡ್ತಿದ್ದಾಗ ಹಲವಾರು ಮೀನುಗಳು ಬೆಳಗಿನ ಜಾವದಲ್ಲಿ ಮೇಲೆ ಬಂದು ಬಾಯನ್ನು ಆಡಿಸಿರುತ್ತೆ. ಇದು ಮೊದಲನೇ ಒಂದು ಉದಾಹರಣೆ ಆಗಿರುತ್ತೆ. ಎರಡನೇದಾಗಿ, ಮೀನುಗಳು ಯಾವಾಗ ಆಹಾರವನ್ನು ಹಾಕಿದಾಗ ಬೇಗ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಬರಲಿಲ್ಲ ಅಂದಾಗ ಅದು ಮೀನುಗಳು ಏನೋ ಒಂದು ಸ್ಟ್ರೆಸ್ಸಲ್ಲಿದೆ ಅಂತ ಒಂದು ಗೊತ್ತಾಗ್ತದೆ. ಇನ್ನೊಂದು ಅಂತಂದರೆ, ಈಗ ಮೀನಿನ ಹೊಂಡಗಳಲ್ಲಿ ಕಪ್ಪು ಥರದ ನೀರು ಬದಲಾವಣೆ ಆಗಿದೆ ಅಂದಾಗ, ನಮಗೆ ಕಪ್ಪು ಬಣ್ಣದ ನೀರಿದೆ ಅಂತಂದರೆ ಅದು ಕಲುಷಿತ ಆಗಿರುವಂಥ ನೀರು ಅಂತ ನಮಗೆ ತಿಳ್ಕೋಬೇಕು. ಆದಷ್ಟು ಬೇಗ ಅದನ್ನು ಸ್ವಲ್ಪ ಪ್ರಮಾಣವನ್ನು ತೆಗಿಬೇಕು, ಹೊಸ ನೀರನ್ನು ಹಾಕಬೇಕು, ಅದರ ಜೊತೆಗೆ ಸುಣ್ಣವನ್ನು ಕೂಡ ಹಾಕಿದರೆ ಇರುವಂಥ ಏನು ಆರ್ಗ್ಯಾನಿಕ್ ಲೋಡ್ ಅಂತ ಹೇಳ್ತೇವೆ, ಆ ಕಪ್ಪು ಬಣ್ಣ ಇರೋದು ಆರ್ಗ್ಯಾನಿಕ್ ಲೋಡ್, ಅದನ್ನು ಸಪ್ರೆಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಅದರಿಂದ ಬೇಡವಾದಂಥ ರೋಗ ರುಜಿನಗಳು ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಕಪ್ಪು ಬಣ್ಣ ಮೀನುಗಳು ಮೇಲುಗಡೆ ಬಂದು ತೇಲ್ತಿರುವಂಥದ್ದು ಅಥವಾ ಬಾಯನ್ನು ಆಡಿಸಿರೋದು ಇದು ಒಂದು ಹಾಳಾದ ನೀರನ್ನು ಸೂಚನೆ ಮಾಡಲಿಕ್ಕೆ ಅವಶ್ಯಕತೆ. ಈಗ ಈ ಸಂಯೋಜಿತ ಮೀನು ಕೃಷಿಯನ್ನು ಮಾಡುವುದಾದರೆ ಮೀನಿನ ಮರಿಗಳು ಯಾವ ರೀತಿಯಲ್ಲಿ ಲಭ್ಯ ಇರ್ತದೆ, ಇದರ ಸಂಗ್ರಹಣೆ ಹೇಗೆ? ಈಗ ನಾವು ಹೊಂಡವನ್ನು ತಯಾರಿ ಮಾಡಿ ಸುಣ್ಣವನ್ನು ಹಾಕಿ ಇದನ್ನೆಲ್ಲ ರೆಡಿ ಮಾಡಿದ ನಂತರ ನಮಗೆ ಬರುವಂಥದ್ದು ನೆಕ್ಸ್ಟು ಅಂತಂದರೆ ಅದಕ್ಕೆ ಬೇಕಾಗಿರೋ ನೈಸರ್ಗಿಕ ಆಹಾರವನ್ನು ಸೃಷ್ಟಿ ಮಾಡಬೇಕು. ಅದಕ್ಕೋಸ್ಕರ ನಾವು ಗೊಬ್ಬರವನ್ನು ಹಾಕಲಿಕ್ಕೆ ಹೇಳ್ತೇವೆ. ಹಸಿ ಸಗಣಿಯೇ ಅನ್ನ ಉಪಯೋಗಿಸಿದ್ರೆ ಒಳ್ಳೆಯದು, ಯಾಕಂದರೆ ಇದು ಬೇಗ ಕರಗಿ ಬೇಕಾದಂಥ ಪೋಷಕಾಂಶಗಳನ್ನು ಬಿಟ್ಟು ಪಾಚಿಯನ್ನು ಬಿಡುತ್ತೆ. ಪಾಚಿ ಮೀನಿಗೆ ಆಹಾರ. ಹಲವಾರು ಕೃಷಿಕರಲ್ಲಿ ಸಮಸ್ಯೆ ಇರುತ್ತೆ ಅಥವಾ ಒಂದು ಡೌಟ್ ಇರುತ್ತೆ, ಮೀನಿಗೆ ಸಗಣಿಯೇನೇ ಆಹಾರ ಆಗುತ್ತಾ ಅಂತ. ಅದು ಯಾವತ್ತಿಗೂ ಅಲ್ಲ. ಮೀನು ಕೃಷಿಯಲ್ಲಿ ಸಗಣಿಯನ್ನು ಉಪಯೋಗಿಸೋದು ನಾವು ಪಾಚಿಯನ್ನು ಬೆಳೆಸಲಿಕ್ಕೆ. ಈ ಪಾಚಿ ಮೀನಿಗೆ ಆಹಾರ ಆಗಿರುತ್ತೆ. ಸೊ ಇದನ್ನು ಬೆಳವಣಿಗೆ ಮಾಡಿದ ನಂತರ, ಈ ಒಂದು ಸಗಣಿಯಿಂದ ಹಾಕಿದ ನಂತರ ಬಂದ ಪಾಚಿಯನ್ನು ಹಾಕಿದ ನಂತರ ಮೀನು ಮರಿಗಳನ್ನು ಸಂಗ್ರಹಣೆ ಮಾಡ್ಬೋದು. ಇದರಲ್ಲಿ ನಾವು 3 ಥರದ ವಿಧಾನಗಳಿದೆ ಅಥವಾ 3 ಥರ ಬಗೆಯವಾದಂಥ ಮೀನು ಮರಿಗಳಿದೆ. ಒಂದು ಸ್ಪಾನ್ ಅಂತ ಹೇಳ್ತೀವಿ, ಅದು 1/2 ಇಂಚಿಂದ ಚಿಕ್ಕ ಗಾತ್ರ ಆಗಿರುವಂಥದ್ದು. ಅದಕ್ಕಿಂತ ನೆಕ್ಸ್ಟ್ ಸ್ಪಾನ್ ಅಂತ ಬರ್ತದೆ, ಇದು 1/2 ಇಂಚಿಂದ 1 ಇಂಚ್ವರೆಗೂ ಬರೋವಂಥದ್ದು. ಮತ್ತು ಇನ್ನೊಂದು ಫಿಂಗರ್ಲಿಂಗ್ ಅಂತ ಹೇಳ್ತೇವೆ ಅಥವಾ ಬೆರಳುದ್ದದ ಮೀನುಗಳು ಅಂತ ಹೇಳಿ, ಇದು 1 ಇಂಚು 1.5 ಇಂಚಿಗಿಂತ ಹೆಚ್ಚಿರುವಂಥದ್ದು. ಅದು ಹೆಸರು ಹೇಳಿದಾಗ ಬೆರಳುದ್ದದ ಮೀನುಗಳನ್ನು ಹೆಚ್ಚಾಗಿ ನಾವು ಬೆರಳುದ್ದದ ಮೀನು ಮರಿಗಳನ್ನು ಹಾಕಿದರೆ ನಮಗೆ ಉಪಯೋಗ ಜಾಸ್ತಿ. ಯಾಕಂದರೆ ನಮಗೆ ಆ ಒಂದು ಗಾತ್ರದಲ್ಲಿ ಮೀನು ಮರಿಗಳು ಅಲ್ಲಿರುವಂಥ ವಾತಾವರಣಕ್ಕೆ ಬೇಗ ಹೊಂದ್ಕೊಳ್ತವೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ ಏನು ವಾತಾವರಣದಲ್ಲಿ ವ್ಯತ್ಯಯ ಆದರೂ ಕೂಡ ತಡ್ಕೊಳ್ಳೋಂಥ ಶಕ್ತಿ ಇರ್ತದೆ. ಸೊ ಬೇಗ ಬೆಳವಣಿಗೆ ಆಗಲಿಕ್ಕೆ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಬದುಕುಳಿಕೆ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಸಣ್ಣ ಮರಿಗಳು ಹಾಕಿದಾಗ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ವಾತಾವರಣಕ್ಕೆ ಹೊಂದಾಣಿಕೆ ಆಗದೆ ಹೆಚ್ಚಿನ ಮರಿಗಳು ಸಾಯಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಗಾತ್ರ ಕೂಡ ಇಲ್ಲಿ ಮೀನಿನ ಮರಿಗಳ ಗಾತ್ರ ಕೂಡ ಮುಖ್ಯ ಆಗಿರುತ್ತೆ. ಆದರೆ ಇದರಲ್ಲಿ ಇನ್ನೊಂದು ಸಮಸ್ಯೆ ಬರುವಂಥದ್ದು ಏನಂದರೆ ಎಲ್ಲ ತಳಿಗಳಿಗೂ ಇದು ಸೂಕ್ತ ಅಲ್ಲ. ಈಗ ಸರ್ವಭಕ್ಷಕ ಮೀನುಗಳು ಇರುತ್ತೆ, ಅದಕ್ಕೆ ಈ ಒಂದು ಸಗಣಿಯ ಅವಶ್ಯಕತೆ ಇರೋದಿಲ್ಲ ಅಥವಾ ನೈಸರ್ಗಿಕ ಆಹಾರ ಅವಶ್ಯಕತೆ ಇರೋದಿಲ್ಲ. ಸೊ ಅದರಲ್ಲಿ ಕೂಡ ನಾವು ಹಾಕುವಾಗ ಹೆಚ್ಚಿನ ಗಾತ್ರವನ್ನು ಹಾಕಬೇಕಾಗತ್ತೆ. 8-10 cm ಉಪಯೋಗಿಸಿದ್ರೆ ಸೂಕ್ತ ಆಗಿರ್ತದೆ. ಅದರ ಜೊತೆಗೆ ನಮಗೆ ಏನು ಸಂಗ್ರಹಣಾ ಸಂಖ್ಯೆ ಕೂಡ ಇದೆ, ಅದನ್ನು ಕೂಡ ನಾವು ನೋಡಬೇಕು. ಈಗ ನಾವು ಹೆಚ್ಚಾಗಿ ಕೆಲವು ನಮ್ಮ ದೇಶೀಯ ತಳಿಗಳನ್ನು ಯೋಚನೆ ಮಾಡಿದಾಗ ನಾವು 1 ಚದರ ಮೀಟರ್ಗೆ 1 ಮರಿ 2 ಮರಿ ಅಂತ ಹೇಳ್ತೇವೆ. ಸರ್ವಭಕ್ಷಕ ಮೀನುಗಳಲ್ಲಿ ಬಂದಾಗ ಅದಕ್ಕಿಂತ ಹೆಚ್ಚು ಮಾಡ್ಬೋದು. ಯಾಕಂದರೆ ಅದರಲ್ಲಿ ಆ ಒಂದು ವಾತಾವರಣವನ್ನು ವ್ಯತ್ಯಾಸವನ್ನು ಅದು ತಡ್ಕೊಳ್ಳಿಕ್ಕೆ ಸಾಧ್ಯ ಹೆಚ್ಚಿರೋದ್ರಿಂದ ಅದಕ್ಕೋಸ್ಕರ ಅದನ್ನು 3-4 ಆ ತಳಿಯ ಆಧಾರದ ಮೇಲೆ ಹೋಗುತ್ತೆ. ಸೊ ಹೀಗೆ ಸಂಗ್ರಹಣೆ ಗಾತ್ರ ಎಲ್ಲವೂ ಒಂದು ಮೀನು ಕೃಷಿಯಲ್ಲಿ ಮುಖ್ಯ ಆಗಿರ್ತದೆ. ಹಾಂ ಸರಿ, ಇದೀಗ ನೀವು ಮೀನು ಮರಿಗಳ ಬಗ್ಗೆ ಹೇಳ್ತಿದ್ರಿ, ಇದರ ಜೊತೆ ಈಗ ನಮ್ಮಲ್ಲಿ ಈ ಹೊಸ ಅಥವಾ ಸಂಯೋಜಿತ ಮೀನು ಕೃಷಿಯಲ್ಲಿ ಯಾವ್ಯಾವ ಮೀನಿನ ತಳಿಗಳು ಇವೆ, ಮತ್ತು ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಅವು ಸಿಗ್ತವೆ ಹೇಗೆ? ಈಗ ನಮ್ಮ ಕರಾವಳಿ ಭಾಗಕ್ಕೆ ನಾವು ಹೆಚ್ಚಾಗಿ ನಾವು ಒತ್ತನ್ನು ಕೊಡೋದಾದರೆ ಇಲ್ಲಿ ಹೆಚ್ಚಾಗಿ ನಾವು ಸಾಕಾಣಿಕೆ ಮಾಡೋದು ಗೆಂಡೆ ಮೀನುಗಳು ಅಂತ ಹೇಳ್ತೀವಿ. ನಮ್ಮ ದೇಶೀಯ ತಳಿಗಳಲ್ಲಿ ಭಾರತೀಯ ಗೆಂಡೆ ಮೀನುಗಳು ಅಂತ ಹೇಳಿದಾಗ ಒಂದು ಕಾಟ್ಲಾ, ರೋಹು ಮತ್ತು ಸಾಮಾನ್ಯ ಗೆಂಡೆ, ಹುಲ್ಲುಗೆಂಡೆ, ಬೆಳ್ಳಿಗೆಂಡೆ, ಈ 5 ತಳಿಗಳನ್ನು ಹೆಚ್ಚಾಗಿ ನಾವು ಸಾಕಾಣಿಕೆ ಮಾಡೋವಂಥದ್ದು. ಇದರಲ್ಲಿ ಕೂಡ ನಮಗೆ ಸಮಸ್ಯೆ ಬರೋದೇನೆಂದರೆ ಕೆಲವು ಕೃಷಿ ಹೊಂಡಗಳಲ್ಲಿ ಆಳವಾದಂಥ ಪ್ರದೇಶದಲ್ಲಿ ತಳಭಾಗದ ಮೀನುಗಳು, ಅಂದರೆ ನಮಗೆ ಈಗ ಸಾಮಾನ್ಯ ಗೆಂಡೆ ಅಂತ ಹೇಳ್ತೇವೆ, ಸಾಮಾನ್ಯ ಗೆಂಡೆ ಕೆಲವು ಬಾರಿ ತಳಭಾಗದ ಇದರಲ್ಲಿ ಅದು ಹೆಚ್ಚು ಅವಲಂಬಿತ ಆಗಿರೋದ್ರಿಂದ ಅದು ಆಳ ಜಾಸ್ತಿ ಇರೋದ್ರೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಯಾವ ಹೊಂಡವನ್ನು ಉಪಯೋಗಿಸಿದ್ದೇವೆ, ಅದರ ಆಳ ಯಾವ ರೀತಿ ಇದೆ, ಅದನ್ನು ನೋಡಿಕೊಂಡು ನಾವು ತಳಿಯನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ತಳಿಗಳು ಅಂತ ಬಂದಾಗ ಕಾಟ್ಲಾ ಮೇಲಿನ ಪದರದಲ್ಲಿ ಇರುತ್ತೆ, ರೋಹು ಮಧ್ಯ ಪದರದಲ್ಲಿ ಇರುತ್ತೆ, ನಮ್ಮ ಸಾಮಾನ್ಯ ಗೆಂಡೆ ತಳಭಾಗದಲ್ಲಿ ಇರುತ್ತೆ. ಇದರ ಸಬ್ಸ್ಟ್ಯೂಟ್ ಆಗಿ ಏನಂತ ನಾವು ಹೇಳ್ತೀರಿ, ನಾವು ಬೆಳ್ಳಿಗೆಂಡೆ ಅಂತೇಳಿ ಕಾಟ್ಲಾ ಜೊತೆಗೆ ಅದನ್ನು ಹಾಕ್ಬೋದು. ಇನ್ನೊಂದು ಗ್ರಾಸ್ ಕಾರ್ಪ್ ಅಂತೇಳಿ ಎಲ್ಲಿ ಕಳೆ ಜಾಸ್ತಿ ಇರುತ್ತೆ, ಹುಲ್ಲುಗೆಂಡೆ, ಅದನ್ನು ಕೂಡ ಸಾಕಾಣಿ. ಈ 6 ತಳಿಗಳನ್ನು ಒಟ್ಟಿಗೆ ಸಾಕಾಣಿಕೆ ಮಾಡೋದನ್ನೇ ನಾವು ಸಂಯೋಜಿತ ಮೀನು ಕೃಷಿ ಅಂತ ಹೇಳ್ತೇವೆ. ಇದರಲ್ಲಿ ನಾವು 6 ಅಥವಾ 5 ಉಪಯೋಗಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ. 5 ಮಾಡ್ಬೋದು, 3 ಮಾಡ್ಬೋದು, 4 ಮಾಡ್ಬೋದು, ನಮಗೆ ಇರುವಂಥ ಹೊಂಡವನ್ನು ನೋಡಿಕೊಂಡು ನಾವು ಆಯ್ಕೆ ಮಾಡಲಿಕ್ಕೆ ಆಗತ್ತೆ. ಇದು ಗೆಂಡೆ ಮೀನುಗಳ ಬಗ್ಗೆ ಆಯಿತು. ಎರಡನೇದಾಗಿ ಬರುವಂಥದ್ದು ನಾವು ಈಗ ಇಲ್ಲಿನ ಲೋಕಲ್ ತಳಿಗಳಂತ ಹೇಳ್ಬೋದು. ಹೆಚ್ಚಾಗಿ ನಮ್ಮ ಲೋಕಲ್ ತಳಿಗಳ ಬಗ್ಗೆ ಯೋಚನೆ ಮಾಡೋ ನಾವು ಮಡಂಜಿ ಮೀನು ಬಗ್ಗೆ ಹೇಳ್ತೇವೆ. ತುಂಬ ಪ್ರಚಲಿತವಾದಂಥ ಮೀನು, ನಮ್ಮ ಮಾಜಿ ಮೀನುಗಾರಿಕಾ ಸಚಿವರು ಕೂಡ ಹೆಚ್ಚು ಒತ್ತನ್ನು ನೀಡಿ ಕರಾವಳಿ ಭಾಗದಲ್ಲಿ ಅದನ್ನು ಪ್ರಸಿದ್ಧಿ ಮಾಡಲಿಕ್ಕೆ ಓಡಾಡಿದಂಥವ್ರು. ಆ ಮಡಂಜಿ ಮೀನನ್ನು ಕೂಡ ನಾವು ಹೆಚ್ಚಾಗಿ ಹೊಳೆಗಳಲ್ಲಿ ನಾವು ಸಾಕಾಣಿಕೆ ಮಾಡೋದು ಅಥವಾ ಹೊಳೆಗಳಲ್ಲಿ ಸಿಗುವಂಥದ್ದು ಸರ್ವೇ ಸಾಮಾನ್ಯ. ಆ ತಳಿಗಳನ್ನು ಕೂಡ ನಾವು ನಮ್ಮ ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಭಾಗದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಹಲವಾರು ಕೃಷಿಕರು ಇದನ್ನು ಮಾಡೋದ್ರಿಂದ ಹೆಚ್ಚಿನ ಲಾಭದಾಯಕ ಆಯಿತು. ಯಾಕಂದರೆ ಇದು 1 kg ಮೀನು ನಿಮಗೆ 700-800 ರೂಪಾಯಿ ಕೂಡ ಸಿಗುವಂಥ ಸಾಧ್ಯತೆ, ಅದು ಗಾತ್ರದ ಮೇಲೆ ಹೋಗುತ್ತೆ. ಅದರ ಜೊತೆಗೆ ಪಂಗೇಶಸ್ ಅಂತ ಹೇಳ್ತೇವೆ, ಬಾಸಾ ಮೀನು ಅಂತ ಹೇಳ್ತೇವೆ, ಇದು ಕೂಡ ಹೆಚ್ಚು ಬೆಳವಣಿಗೆ ಬರುವಂಥದ್ದು ಕಡಿಮೆ ಅವಧಿಯಲ್ಲಿ, ಇದು ಕೂಡ ಸಾಕಾಣಿಕೆ ಮಾಡೋದು. ಇದು ಹೆಚ್ಚಾಗಿ ನಾವು ಮಾಡೋದು. ಇದನ್ನು ಹೊರತುಪಡಿಸಿದ್ರೆ ನಾವು ರೆಡ್ ಬೆಲ್ಲಿ ಅಂತೇಳಿ ಪಾಕು ಅಂತ ಹೇಳ್ತೇವೆ, ಅದು ನಮ್ಮ ಸಮುದ್ರದ ಏನು ಪಾಂಫ್ರೆಟ್ ಇದೇನೆ ಏನಿದೆ ಅದರ ಹೋಲಿಕೆ ಇರೋವಂಥದ್ದು. ಮತ್ತು ತಿಲಾಪಿಯಾ ಇದೆ, ತಿಲಾಪಿಯಲ್ಲಿ ಹಲವಾರು ವಿಧಗಳಿದೆ, ಇದರಲ್ಲಿ ಮಾಡುವಂಥದ್ದು. ಸೊ ಇವೆಲ್ಲ ಮೀನುಗಳು ಮುಖ್ಯವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ನಾವು ಸಾಕಾಣಿಕೆ ಮಾಡುವಂಥ ತಳಿಗಳಾಗಿದೆ. ಇದೆಲ್ಲವನ್ನು ಕೂಡ ಈ ಸಂಯೋಜಿತ ಮೀನು ಕೃಷಿಯಲ್ಲಿ ಮಾಡಬಹುದು? ಎಲ್ಲವನ್ನು ಮಾಡ್ಬೋದು, ಆದರೆ ಕೆಲವು ತಳಿಗಳನ್ನು ನಾವು ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈಗ ಮಡಂಜಿ ಸರ್ವಭಕ್ಷಕ ಮೀನು, ಅದನ್ನು ಬೇರೆ ತಳಿಗಳೊಂದಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಮಾಡುವಾಗ ಆಗಿದ್ರೂ ಕೂಡ ಅದರ ಡ್ಯೂರೇಷನ್ನ ನಾವು ವೇರಿ ಮಾಡಬೇಕು. ಅಂದರೆ ಸಣ್ಣ ಗಾತ್ರ ಮಡಂಜಿ ಮೀನು ಇರಬೇಕು, ದೊಡ್ಡ ಗಾತ್ರದ ಗೆಂಡೆ ಮೀನು ಇರಬೇಕು. ಅಂದರೆ ಗೆಂಡೆ ಮೀನು ಶೇಖರಣೆ ಮಾಡಿದ ಒಂದು 3-4 ನಂತರ ಇದನ್ನು ಹಾಕಬೇಕಾಗ್ತದೆ. ಸೊ ಈ ಒಂದು ಇದನ್ನು ವ್ಯತ್ಯಾಸವನ್ನು ನಾವು ಮಾಡಿದರೆ ಆವಾಗ ನಾವು ಗೆಂಡೆ ಮೀನನ್ನು ಕೂಡ ಉಳಿಸ್ಕೋಬೋದು, ಅದರ ಜೊತೆ ಮಡಂಜಿಯನ್ನು ಕೂಡ ಮಾಡ್ಬೋದು. ಎರಡನ್ನೂ ಸಾಕಾಣಿಕೆ ಮಾಡೋದನ್ನು ನಾವು ಸಂಯೋಜಿತ ಮೀನು ಕೃಷಿ ಅಂತ ಮಾಡ್ಬೋದು. ಈಗ ಮೀನಿನ ಆಹಾರದ ಬಗ್ಗೆ ಹೇಳೋದಿದ್ರೆ ಮೀನಿನ ಆಹಾರದ ವಿಧಗಳು ಮತ್ತು ನಾವು ಕಡಿಮೆ ಹೂಡಿಕೆಯೊಂದಿಗೆ ಹೆಚ್ಚಿನ ಮೀನಿನ ಉತ್ಪತ್ತಿಯನ್ನು ಪಡೆಯುವುದು ಹೇಗೆ? ಈಗ ನಾನು ನೈಸರ್ಗಿಕ ಆಹಾರ ಬಗ್ಗೆ ಹೇಳ್ತಿದ್ದೆ. ನೈಸರ್ಗಿಕ ಆಹಾರ ಇದ್ದಾಗ ನಮಗೆ ಕಡಿಮೆ ಹೂಡಿಕೆಯಾಗೋದು ಸಾಮಾನ್ಯ. ಯಾಕಂದರೆ ನಮಗೆ ಇಲ್ಲಿ ಸಿಗುವಂಥ ಲೋಕಲಲ್ಲಿ ಸಿಗುವಂಥ ಪದಾರ್ಥಗಳು ನೆಲಗಡಲೆ ಹಿಂಡಿ ಆಗಿರ್ಬೋದು, ಅಕ್ಕಿ ಹುಡಿ ಆಗಿರ್ಬೋದು, ಈ ಥರದನ್ನು ಉಪಯೋಗಿಸ್ಕೋಬೋದು. ತೌಡನ್ನು ಉಪಯೋಗಿಸ್ಕೋಬೋದು, ಹಲವಾರು ತೌಡುಗಳಿದೆ, ಅದರಲ್ಲಿ ಗೋಧಿ ತೌಡಿದೆ, ಅಕ್ಕಿ ತೌಡಿದೆ, ಈ ಥರದನ್ನೆಲ್ಲ ನಾವು ಉಪಯೋಗಿಸ್ಕೋಬೋದು. ಇದರ ಜೊತೆಗೆ ಮನೆಯಲ್ಲಿ ಉಳಿದಂಥ ಅನ್ನ ಆಗಿರ್ಬೋದು, ಯಾವುದೇ ಒಂದು ಎಣ್ಣೆ ಅಂಶ ಇಲ್ಲದೇ ಇರುವಂಥದ್ದು, ತರಕಾರಿಗಳು, ಉಳಿದ ತರಕಾರಿಗಳು ಮತ್ತು ತೋಟದಲ್ಲಿ ಉಳಿದಂಥ ತರಕಾರಿಗಳಾಗಿರ್ಬೋದು, ಇದನ್ನೆಲ್ಲ ಬೇಯಿಸಿ ಗಂಜಿ ಮುಖಾಂತರ ಕೊಡೋದ್ರಿಂದ ನಮಗೇನಾಗುತ್ತೆ, ಅಲ್ಲಿ ತ್ಯಾಜ್ಯವನ್ನು ಕೂಡ ನಾವು ಪರಿವರ್ತನೆ ಮಾಡಿ ಇಲ್ಲಿ ಆಹಾರವಾಗಿ ಸೃಷ್ಟಿ ಮಾಡ್ತೇವೆ. ಇದರ ಜೊತೆಗೆ ಮೀನು ಕೂಡ ಬೆಳವಣಿಗೆ ಆಗ್ತದೆ. ಇದರ ಜೊತೆಗೆ ನೀರಿನ ಗುಣಧರ್ಮವನ್ನು ಕೂಡ ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಕಡಿಮೆ ಹೂಡಿಕೆಯಲ್ಲಿ ಮಾಡುವಂಥದ್ದು. ಈಗ ಹಲವಾರು ಕೃಷಿಕರಲ್ಲಿ ಇದನ್ನು ಮಾಡಲಿಕ್ಕೆ ಸಮಯ ಇರೋದಿಲ್ಲ. ಇದಕ್ಕೋಸ್ಕರ ಏನು ಮಾಡ್ತೇನೆ, ನಮಗೆ ರೆಡಿಮೇಡ್ ಫೀಡ್ಸ್ ಸಿಗ್ತದೆ, ಪೆಲೆಟೆಡ್ ಫೀಡ್ಸ್ ಅಂತ ಹೇಳ್ತು, ಕೃತಕ ಆಹಾರ, ಅದನ್ನು ನಾವು ತೊಗೊಂಬಂದು ಹಾಕಲಿಕ್ಕೂ ಸಾಧ್ಯ ಇರುತ್ತೆ. ಆದರೆ ಅದರಲ್ಲಿ ನಿರ್ದಿಷ್ಟವಾದಂಥ ಪ್ರೋಟೀನ್, ಫ್ಯಾಟ್, ಫೈಬರ್ ಇದನ್ನು ಫಿಕ್ಸ್ ಆಗಿರ್ತದೆ. ಅದಕ್ಕೋಸ್ಕರ ಅದರ ಖರ್ಚು ಅಷ್ಟೇ ಇರುತ್ತೆ, ಅದರ ಜೊತೆಗೆ ಬೆಳವಣಿಗೆ ಕೂಡ ಶೀಘ್ರ ಆಗಿರುತ್ತೆ. ಆದರೆ ನಾವು ನಿಧಾನಗತಿಯಲ್ಲಿ ಯಾವುದೇ ಹೆಚ್ಚಿನ ಹೂಡಿಕೆ ಇಲ್ಲದೆ ಹೆಚ್ಚಿನ ಲಾಭ ಪಡಿಬೇಕು ಅಂತಂದರೆ ನೈಸರ್ಗಿಕವಾಗಿ ಸಿಗುವಂಥ ಎಲ್ಲ ಪದಾರ್ಥಗಳನ್ನು ಉಪಯೋಗಿಸಿ ಬೆಳವಣಿಗೆ ಮಾಡಿದರೆ ಸೂಕ್ತ ಆಗುತ್ತೆ. ಅಂದರೆ ಹೇಳಿದರೆ ನೈಸರ್ಗಿಕವಾದಂತಹ ಪದಾರ್ಥಗಳನ್ನು ಬಳಸಿ ಕೂಡ ಮಾಡ್ಬೋದು. ಹೌದು, ಖರ್ಚು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಾದರೆ ಹೌದು, ನೀವು ರೆಡಿಮೇಡ್ ಆಹಾರ ಪದಾರ್ಥಗಳನ್ನು ಕೂಡ ತಂದು ಮಾಡಬಹುದು. ಈಗ ವೈಜ್ಞಾನಿಕ ಪದ್ಧತಿಯಲ್ಲಿ ಹಲವಾರು ತಂತ್ರಜ್ಞಾನಗಳು ಬಂದಿದೆ. ಈಗ ಬಯೋಫ್ಲಾಕ್ ಅಂತ ಟೆಕ್ನಾಲಜಿ ಇದೆ, ಈಗ ರೀಸರ್ಕ್ಯುಲೇಟ್ರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ ಹೇಳ್ತೇವೆ, ಆ ಇದರಲ್ಲಿದೆ. ಸೊ ಈ ಥರದ್ದೆಲ್ಲ ಒಳನಾಡು ಇದರಲ್ಲೇ ಮಾಡೋದಾದರೂ ಕೂಡ ಇಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲವನ್ನೂ ನಿರ್ಬಂಧನೆ ಮಾಡಿರಲಿತ್ತೆ. ಈಗ ನಾವು ಕೃಷಿ ಹೊಂಡಗಳಲ್ಲಿ ಅಂತ ಮಾಡಿದಾಗ ಅದು ನೈಸರ್ಗಿಕವಾದಂಥ, ಅಂದರೆ ನಾವು ಫೀಡನ್ನು ಕೊಡ್ತಾ ಇದ್ದೇವೆ ಅದಕ್ಕೆ, ಬಟ್ ಆದರೆ ಅದಕ್ಕೆ ಇರುವಂಥ ನೈಸರ್ಗಿಕ ವಾತಾವರಣ ಇದ್ದೇ ಇದೆ. ಅದರ ಬಯೋಫ್ಲಾಕಲ್ ಆಗಿರ್ಬೋದು ಅಥವಾ ಆರ್ ಎ ಎಸ್ ಅಲ್ಲಿ ಏನಾಗುತ್ತೆ ಅಂದರೆ ನೀರನ್ನು ಕೂಡ ನಾವು ಕಂಟ್ರೋಲ್ ಮಾಡ್ತೀವಿ, ವಾತಾವರಣವನ್ನು ಕೂಡ ನಾವು ಕಂಟ್ರೋಲ್ ಮಾಡ್ತೀವಿ, ಫೀಡನ್ನು ಕಂಟ್ರೋಲ್ ಮಾಡ್ತೀವಿ, ಮೀನಿನ ಬೆಳವಣಿಗೆಯನ್ನು ಕೂಡ ನಾವು ಕಂಟ್ರೋಲ್ ಮಾಡ್ತೀವಿ. ಸೊ ಈ ಥರದ್ದು ಅದು ಕೃತಕ ಅಲ್ಲ, ಬಟ್ ಆದರೆ ಕೃತಕ ವಾತಾವರಣ ನಾವು ಸೃಷ್ಟಿ ಮಾಡಿರೋವಂಥದ್ದು. ಆ ಇದರಲ್ಲಿ ಅಲ್ಲಿ ಏನಾಗುತ್ತೆ, ನಾವು ಪ್ರತಿಯೊಂದಕ್ಕೂ ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ, ಹೂಡಿಕೆ ಮಾಡಲೇಬೇಕಾಗತ್ತೆ. ಫೀಡ್ಗೆ ನಾವು ಹೂಡಿಕೆ ಮಾಡಬೇಕು, ಅದರ ಬೆಳವಣಿಗೆಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳಿಗೋಸ್ಕರ ಮಾಡಬೇಕು, ನೀರಿನ ಗುಣಧರ್ಮಕ್ಕೋಸ್ಕರ ಮಾಡಬೇಕು, ಅಥವಾ ಅದನ್ನು ಹಿಡಿದಿಡಲಿಕ್ಕೆ ಇರುವಂಥ ಹೊಂಡಗಳಾಗಿರ್ಬೋದು ಅಥವಾ ಯಾವುದೇ ಟ್ಯಾಂಕ್ಗಳಾಗಿರ್ಬೋದು ಅದಕ್ಕೋಸ್ಕರ ಬೇಕಾಗಿರುತ್ತೆ, ಅದಕ್ಕೆ ಬೇಕಾಗಿರೋ ಎಲೆಕ್ಟ್ರಿಸಿಟಿ ಆಗಿರ್ಬೋದು. ಸೊ ಇದಕ್ಕೆಲ್ಲದಕ್ಕೂ ಹೂಡಿಕೆ ಆಗುತ್ತೆ, ಆದರೆ ಇಲ್ಲಿ ಹೊರಾಂಗಣದಲ್ಲಿ ಅದು ಅವಶ್ಯಕತೆ ಇರೋದಿಲ್ಲ. ಸೊ ಹೇಗೆ ನಾವು ಆ ಆಹಾರ ಪದಾರ್ಥವನ್ನು ನಾವು ಚೇಂಜ್ ಮಾಡ್ತೀವಿ ಅದರ ಪ್ರಕಾರ ನಮಗೆ ಲಾಭ ಅದರ ಮುಖಾಂತರನೇ ಸಿಗ್ತದೆ. ಏಕೆಂದರೆ ಒಂದು ಮೀನು ಕೃಷಿಯಲ್ಲಿ ಹೆಚ್ಚಿನ ಖರ್ಚು ಹೋಗೋದು ಆಹಾರಕ್ಕೋಸ್ಕರ, ಆ ಆಹಾರವನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಬಳಕೆ ಮಾಡಿಕೊಂಡ್ರೆ ಹೆಚ್ಚಿನ ಲಾಭ ಪಡೀಲಿಕ್ಕೆ ಸಾಧ್ಯ ಇರ್ತದೆ. ಈಗ ಸಾಮಾನ್ಯವಾಗಿ ಈ ಮೀನು ಕೃಷಿಕರು ತಮ್ಮ ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಳ್ಬೇಕು ಅಂತ ಹೇಳಿದರೆ, ಈಗ ನೀವು ಹೇಳಿದಂತಹ ವೈಜ್ಞಾನಿಕ ಮೀನು ಕೃಷಿ ಪದ್ಧತಿ ಯಾವ ರೀತಿಯಲ್ಲಿ ಪಾತ್ರವನ್ನು ವಹಿಸ್ತದೆ? ಈಗ ಒಬ್ಬ ಕೃಷಿಕರು ಸ್ವಾವಲಂಬಿಯಾಗಿ ಒಬ್ಬ ಮೀನು ಕೃಷಿಕರಾಗಿ ಯಶಸ್ಸು ಕಾಣಬೇಕು ಅಂದರೆ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಕೆ ಮಾಡೋದು ಸೂಕ್ತ ಆಗುತ್ತೆ. ಯಾಕಂದರೆ ನಾನು ಆಗಲೇ ನಿಮಗೆ ರೀತಿಯನ್ನು ಹೇಳಿದಾಗ ಹಲವಾರು ಕೃಷಿಕರು ಹೊಂಡದ ಆಳದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ನಾವು ಹೇಳಿದಾಗೆ 2 ಮೀಟರ್ ಒಳಗಡೆ ಇದ್ದರೆ ಸೂಕ್ತ, ಅದರ ಜೊತೆಗೆ ಅದಕ್ಕೆ ಉಪಯೋಗಿಸೋಂಥ ಪ್ಲಾಸ್ಟಿಕ್ ಹೊದಿಕೆ, ನಾವು ಹೆಚ್ಚಾಗಿ 300 GSM ಹೆಚ್ಚಿನ ಮಂದವಾದಂಥ ಶೀಟನ್ನು ಉಪಯೋಗಿಸಿ ಅಂತ ನಾವು ಹೇಳ್ತೇವೆ. ಕಡಿಮೆದು ಉಪಯೋಗಿಸಿದ್ರೆ ಏನಾಯ್ತದೆ, ಬೇಗ ಹರಿಯುತ್ತದೆ, ಅದಕ್ಕೋಸ್ಕರ ಅಲ್ಲಿ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದರ ಮುಂದಿನ ಭಾಗ ಅಂತಂದರೆ ಮೀನು ಮರಿಗಳನ್ನು ಶೇಖರಣೆ ಮಾಡುವಂಥದ್ದು, ಹೆಚ್ಚಿನ ಕೃಷಿಕರು ಇಡುವುದು ಇದೇ ಒಂದು ಜಾಗದಲ್ಲಿ. ನಾವು ಗೆಂಡೆ ಮೀನುಗಳನ್ನು 1-2 ಚದರ ಮೀಟರ್ಗೆ 1-2 ಮರಿಗಳನ್ನು ಹಾಕಿ ಅಂತ ಹೇಳ್ತೇವೆ, ಅದು ವೈಜ್ಞಾನಿಕ ಕೃಷಿ. ಅದು ಆ ಒಂದು 4-5 ಸೆಂಟಿಮೀಟರ್ ಇಂದ ಹಿಡಿದು 1 kg ಬೆಳವಣಿಗೆ ಆಗಬೇಕಂದ್ರೆ ಆ 1 ಚದರ ಮೀಟರ್ ಜಾಗ ಅವಶ್ಯಕತೆ ಇದೆ. ಸೊ ಈ ಥರದನ್ನು ನಾವು ವೈಜ್ಞಾನಿಕ ಕೃಷಿಯಲ್ಲಿ ನಾವು ಮಾಡೋದ್ರಿಂದ ಸಾಧ್ಯ ಆಗುತ್ತೆ. ಹೆಚ್ಚು ಸಂಖ್ಯೆ ಹಾಕೋದ್ರಿಂದ ಏನಾಗುತ್ತೆ, ಅದು ಬೆಳವಣಿಗೆ ಸರಿಯಾದ ಸಮಯದಲ್ಲಿ ಬರೋದಿಲ್ಲ. ಹೀಗೆ ಸೊ ಈ ಥರದ ರೀತಿಯನ್ನು ಮಾಡೋದ್ರಿಂದ, ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ಸರಿಯಾದ ರೀತಿಯಲ್ಲಿ ಮೀನನ್ನು ಬೆಳಿಬೋದು, ನೀರಿನ ಗುಣಧರ್ಮವನ್ನು ಕಾಪಾಡ್ಕೋಬೋದು, ಅದರ ಜೊತೆಗೆ ಆರೋಗ್ಯಕರವಾದಂಥ ಆಹಾರವನ್ನು ಬೆಳವಣಿಗೆ ಮಾಡಿ ಹೆಚ್ಚಿನ ಲಾಭದಾಯಕ ಪಡಿಬೋದು. ಇದನ್ನು ನಾವು ವರ್ಷಪೂರ್ತಿ ಮಾಡುವಂಥ ಕಾರ್ಯಕ್ರಮ ಇದು. ಸರಿ, ಈ ಇದರಲ್ಲಿ ಸ್ವಾವಲಂಬನೆ ಯಾವ ರೀತಿಯಲ್ಲಿ, ಕೆಲವರು ಮೀನು ಮರಿಗಳನ್ನು ಮಾಡಿ ಮಾರಾಟ ಮಾಡಿ ಲಾಭವನ್ನು ಪಡೀತಾರೆ, ಕೆಲವರು ಬೆಳೆದ ಮರಿಗಳನ್ನು ಅಥವಾ ಬೆಳೆದ ಮೀನುಗಳನ್ನು ಮಾರಾಟ ಮಾಡುವಂಥದ್ದಾಗಿರುತ್ತೆ, ಇನ್ನು ಕೆಲವರು ಈ ಎರಡರ ಮಧ್ಯದಲ್ಲೂ ಕೆಲಸ ಮಾಡ್ತಾರೆ. ಎಲ್ಲಿ ಮೀನು ಮರಿಗಳು ಸಿಗುತ್ತೆ ಅದನ್ನು ತೊಗೊಂಡು ಕೃಷಿಕರಿಗೆ ಕೊಡುವಂಥದ್ದಾಗಿರ್ಬೋದು ಅಥವಾ ಬೆಳೆದಂಥ ಮೀನುಗಳನ್ನು ಮಾರುಕಟ್ಟೆ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯಲ್ಲಿ ಮೀನುಗಾರಿಕೆಯಲ್ಲಿ, ಒಳನಾಡು ಮೀನುಗಾರಿಕೆಯಲ್ಲಿ ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಹೆಚ್ಚಾಗಿದೆ. ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಇನ್ನೇನು ಸ್ವಲ್ಪ ದಿವಸಗಳಲ್ಲೇ ಮಳೆ ಬರುವಂತಹ ಸಮಯ, ಮಳೆಗಾಲ, ಇಂತಹ ಸಂದರ್ಭದಲ್ಲಿ ಈ ಮೀನು ಕೃಷಿಕರು ಯಾವ್ಯಾವ ರೀತಿಯಲ್ಲೆಲ್ಲ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕು? ಇನ್ನೇನು ಈಗ ನಮ್ಮಲ್ಲಿ ಮುಂಗಾರು ಬರಲಿಕ್ಕಿದೆ. ಸೊ ಇದಕ್ಕೋಸ್ಕರ ನಾವು ಮೊದಲನೇದಾಗಿ ಈಗ ನೈಸರ್ಗಿಕ ಹೊಂಡಗಳಲ್ಲಿ ಕಳೆಗಳಿದ್ರೆ ಅದನ್ನು ತೆಗಿಬೇಕಾಗತ್ತೆ. ಈ ಬೇಡವಾದಂಥ ಮೀನುಗಳಿದ್ದರೆ, ಅಂದರೆ ಹೊಳೆಯಿಂದ ಬಂದಿರೋ ಆ ಥರದ ಯಾವುದೋ ಮೀನುಗಳಿದ್ದರೆ ಅದನ್ನು ತೆಗೆಯೋದು ಸೂಕ್ತ ಆಗಿರುತ್ತೆ. ಇದು ನೈಸರ್ಗಿಕ ಹೊಂಡಗಳಲ್ಲಿ. ಈಗ ಕೃಷಿ ಹೊಂಡಗಳಲ್ಲಾಗಿರ್ಬೋದು, ಮೀನು ಕೃಷಿಗೋಸ್ಕರ ಮಾಡಿರೋಂಥ ಹೊಂಡಗಳಲ್ಲಾಗಿದ್ದರೆ ಆದಷ್ಟು ಮಣ್ಣನ್ನು ಈಗಲೇ ಹಾಕಿ ತಳಭಾಗದಲ್ಲಿ ಅರ್ಧ ಅಡಿ ಅಥವಾ ಒಂದು ಅಡಿಯಷ್ಟು ಮಣ್ಣನ್ನು ಹಾಕಿ ಅದನ್ನು ಸಿದ್ಧ ಮಾಡ್ಕೋಬೇಕು. ಅದರ ಜೊತೆಗೆ ಅದರಲ್ಲಿ ಬೇಡವಾದಂಥ ಪದಾರ್ಥಗಳಿರುತ್ತೆ, ಬೇರುಗಳಾಗಿರ್ಬೋದು, ಎಲೆಗಳಾಗಿರ್ಬೋದು. ಆ ಇದನ್ನು ನಿರ್ವಹಣೆಗೋಸ್ಕರ ಅದನ್ನು ಕೂಡ ಸುಣ್ಣವನ್ನು ಹಾಕಿ ನಾವು ನಿರ್ಮೂಲನೆ ಮಾಡ್ಕೋಬೋದು. ಅದರ ಜೊತೆಗೆ ನೀರನ್ನು ನಾವು ಹೆಚ್ಚು ಸಂಗ್ರಹಣೆ ಮಾಡೋದು ಬೇಡ, ಯಾಕಂದರೆ ಈಗ ಮಳೆಗಾಲಕ್ಕೆ ಒಳ್ಳೆಯ ನೀರೇ ಸಿಗುವಂಥದ್ರಿಂದ. ಇದರ ಜೊತೆಗೆ ಹೊಂಡದ ಸುತ್ತ ಇರುವಂಥ ಜಾಗವನ್ನು ಒಂದು ಟ್ರೆಂಚ್ ಮುಖಾಂತರನ ಏನಾದರೂ ಒಂದು ಮಾಡಿದರೆ ಮಳೆ ನೀರು ಹೊಂಡದ ಒಳಗಡೆ ಬರದಿದ್ದಾಗ ಹೆಚ್ಚಾಗಿ ಹೊರಗಡೆ ಹೋಗಲಿಕ್ಕೆ ಬೇಕಾದಂಥ ಅನುಗಳನ್ನು ನಾವು ಮಾಡ್ಕೋಬೇಕು. ಇಲ್ಲ ಅಂತಂದರೆ ಮಣ್ಣು ಮತ್ತಷ್ಟು ಜಾಸ್ತಿ ಆದಾಗ ಏನಾಗುತ್ತೆ, ಇರುವಂಥ ಮರಿಗಳು ನಾವು ನೆಕ್ಸ್ಟ್ ಶೇಖರಣೆ ಮಾಡಿದಾಗ ಅದಕ್ಕೆ ಸಮಸ್ಯೆ ಆಗ್ಬೋದು. ಸೊ ಈ ಥರದ್ದು ಮಾಡಿದರೆ ನಮಗೆ ಸೂಕ್ತ. ಅದರ ಜೊತೆಗೆ ಈಗ ಕೆಲವರಲ್ಲಿ ಈಗಾಗಲೇ ಒಂದು ಜಲಸಂಪನ್ಮೂಲ ಇರುತ್ತೆ, ಮೀನ್ ಮಳೆ ನೀರಿಗೋಸ್ಕರ ಏನು ಅವರು ಅವಲಂಬಿತ ಅಲ್ಲ ಅಂತಂದಾಗ ಬೇಕಾದರೆ ಅವರು ಈಗಲೇ ಸಗಣಿಯನ್ನು ಹಾಕಿ ಆ ನೈಸರ್ಗಿಕ ಆಹಾರವನ್ನು ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಸೊ ಹಲವಾರು ಕೃಷಿಕರು ಈಗಾಗಲೇ ಇದನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕರಾವಳಿ ಭಾಗದಲ್ಲಿ ಇದನ್ನು ನಡೀತಾ ಇದೆ. ಜೂನ್ ಅಥವಾ ಜುಲೈಯಲ್ಲಿ ಮೀನು ಮರಿಗಳ ಏನು ಲಭ್ಯತೆ ಶುರು ಆಗುತ್ತೆ ನಮ್ಮ ದಕ್ಷಿಣ ಕನ್ನಡಕ್ಕೆ. ಅದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಮೀನುಗಾರಿಕಾ ಮಹಾವಿದ್ಯಾಲಯ ಆಗಿರ್ಬೋದು, ಮೀನುಗಾರಿಕೆ ಇಲಾಖೆ ಆಗಿರ್ಬೋದು. ಅದರ ಜೊತೆಗೆ ಹಲವಾರು ಕೃಷಿಕರು ಕೂಡ ಅದನ್ನು ಒಂದು ಉದ್ದಿಮೆಯಾಗಿ ಮಾಡಿಕೊಂಡಿದ್ದಾರೆ. ಅವರಲ್ಲಿ ಮೀನು ಮರಿಗಳನ್ನು ನಾವು ಪಡೆದು ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಸದ್ಯಕ್ಕೆ ಮಳೆ ಬರುವ ಮುನ್ನ ಈ ಥರದ ಒಂದು ಹೊಂಡವನ್ನು ತಯಾರಿ ಮಾಡಿಕೊಳ್ಳೋದು ಒಳ್ಳೆಯದು. ಒಳ್ಳೆಯದು ಡಾಕ್ಟರ್ ಚೇತನ್ ಅವರೇ. ಮುಖ್ಯವಾಗಿ ಸಂಯೋಜಿತ ಮೀನು ಕೃಷಿ ಅಂದರೆ ಏನು, ಅದರಲ್ಲಿ ಯಾವ ರೀತಿಯಲ್ಲೆಲ್ಲ ರೈತರು ಅದರ ನೀರಿನ ಗುಣಧರ್ಮಗಳನ್ನು ನಿರ್ವಹಣೆ ಮಾಡುವುದಾಗಲಿ, ಬೇರೆ ಬೇರೆ ರೀತಿಯ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಕೃಷಿಯನ್ನು ವೈಜ್ಞಾನಿಕವಾಗಿ ಮಾಡಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಇದುವರೆಗೆ ಸಂಯೋಜಿತ ಮೀನು ಕೃಷಿ ಕುರಿತು ದಕ್ಷಿಣ ಕನ್ನಡ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್, ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಶಿಶು ಮತ್ತು ಮಕ್ಕಳು ಸದೃಢ ದೇಹ ಮತ್ತು ಚುರುಕು ಬುದ್ಧಿ ಹೊಂದಬೇಕೇ? ಕಬ್ಬಿಣಾಂಶ, ವಿಟಮಿನ್ ಸಿ, ಫೋಲಿಕ್ ಆಮ್ಲ ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ನೀಡಿ. ಪೂರಕವಾಗಿ 6-59 ತಿಂಗಳ ಚಿಕ್ಕ ಮಕ್ಕಳಿಗೆ IFA ಸಿರಪ್ ಅನ್ನು 1 ಮಿಲಿಯಂತೆ ವಾರಕ್ಕೆ 2 ಬಾರಿ, 5-9 ವರ್ಷಗಳ ಮಕ್ಕಳಿಗೆ ಪ್ರತಿ ವಾರ 1 ಪಿಂಕ್ ಮಾತ್ರೆ, 10-19 ವರ್ಷಗಳ ಹದಿಹರೆಯದವರಿಗೆ 1 ನೀಲಿ ಮಾತ್ರೆಯನ್ನು ಪ್ರತಿ ವಾರ ನೀಡಿ. IFA ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 35,500 ರೂಪಾಯಿಗಳಿಂದ 42,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 35,500 ರೂಪಾಯಿಗಳಿಂದ 43,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 24,500 ರೂಪಾಯಿಗಳಿಂದ 27,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ರೂಪಾಯಿಯಿಂದ 10,500 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000 25,000 ರೂಪಾಯಿಗಳಿಂದ 30,000 ರೂಪಾಯಿಗಳು, 2ನೇ ವರ್ಗ 1,000 20,000 25,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 ರೂಪಾಯಿಯಿಂದ 5,300 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 ರೂಪಾಯಿಯಿಂದ 4,100 ರೂಪಾಯಿ, IR8 ಕ್ವಿಂಟಾಲಿಗೆ 3,450 ರೂಪಾಯಿಯಿಂದ 4,250 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,150 ರೂಪಾಯಿಗಳಿಂದ 2,400 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,200 ರೂಪಾಯಿಯಿಂದ 5,000 ರೂಪಾಯಿಗಳು, ಬೆಲ್ಲ ಕೆಂಪು ಕ್ವಿಂಟಾಲಿಗೆ 4,400 ರೂಪಾಯಿಯಿಂದ 5,000 ರೂಪಾಯಿಗಳು. ಬೆಲ್ಲ ಕಪ್ಪು ಕ್ವಿಂಟಾಲಿಗೆ 4,500 ರೂಪಾಯಿಯಿಂದ 5,200 ರೂಪಾಯಿಗಳು. ಮೆಣಸು ಕ್ವಿಂಟಾಲಿಗೆ 19,000 ರೂಪಾಯಿಯಿಂದ 30,000 ರೂಪಾಯಿಗಳು. ಕಾಳು ಮೆಣಸು ಕ್ವಿಂಟಾಲಿಗೆ 13,000 ರೂಪಾಯಿಯಿಂದ 71,500 ರೂಪಾಯಿಗಳು. ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500 ರೂಪಾಯಿಯಿಂದ 4,500 ರೂಪಾಯಿ. ಕದಳಿ ಕ್ವಿಂಟಾಲಿಗೆ 6,000 ರೂಪಾಯಿಯಿಂದ 7,000 ರೂಪಾಯಿ. ಗಾಳಿ ಕ್ವಿಂಟಾಲಿಗೆ 5,000ರಿಂದ 6,000 ರೂಪಾಯಿಗಳು. ನೇಂದ್ರ ಕ್ವಿಂಟಾಲಿಗೆ 6,500 ರೂಪಾಯಿಯಿಂದ 7,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಧಾರಣೆ. ಮುಂದೆ ಬೆಳ್ಳೂರು ಸಹೋದರಿಯರು ಹಾಡಿರುವ ಭಕ್ತಿಗೀತೆಯನ್ನು ಕೇಳುವಿರಿ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಪಟ